ಒಂದೇ ನಾ ಜಗಪಲ್ಜಮ್ಮ ಕರ್ತರಿಗೆ ಹೋಗಬೇಕಮ್ಮ ಬಾಗಮ್ಮನ ದರ್ಶನಕ್ಕಮ್ಮ ಕರ್ತರಿಗೆ ಹೋಗಬೇಕಮ್ಮ ಬಾಗಮ್ಮನ ದರ್ಶನಕ್ಕಮ್ಮ ಕರ್ತರಿಗೆ ಅಂಬಾವ ಜಮಾದಾರ್ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ